ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಲಿಮಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾ ಅಂದಮೈನ ಸುಂದರೇಶ ನವಶಕ್ತಿ ಗಣಪತಿ ಸಕಲ ಸಿರುಳು ಕಲು ಗಜೇಯು ಶಿವಶಕ್ತಿ ಗಣಪತಿ ಮೊರವಿನು ಸ್ವಾಮಿ ವಿಲೆ ಕರ್ಪಗ ಗಣಪತಿ ಮೊರವಿನು ಸ್ವಾಮಿ ವಿಲೆ ಕರ್ಪಗ ಗಣಪತಿ ಕೋರಿಕಲೇ ತೀರ್ಪು ಪ್ರಭೋ ತತ್ವಪು ಗಣಪತಿ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಲಿಮಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾ ತ್ರಿಪುರಾಪುರಮುಲೋ ಸಿದ್ಧಿ ಗಣಪತಿ ತಿರುಗುರದಾಲಗಿರಿ ಕರಿಯ ರಾಜ ಗಣಪತಿ ನೆಲ್ಲೂರು ನಗರಮುಲೋ ವಾತಾಭಿ ಗಣಪತಿ ತಿರುಮಲೈ ಕ್ಷೇತ್ರಮುಲೋ ಧೀರಶಕ್ತಿ ಗಣಪತಿ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಲಿಮಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾ